ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಶುದ್ಧಂ ಪರಂ ಸಚ್ಚಿದ್ಧಂ ನಿತ್ಯಾನಂದೈಕರ ಸಂಹೃತ್ಯಕ ಅಭಿನ್ನಂ ನಿರಂತರಂ ಚೇತಿ. ಉಪಲಬ್ಧಿತ್ವಾತ್ ಜಯತಿ ಇತಿ, ನಿರಂತರಂ ಜಯತಿ ಇದೆಯಲ್ಲ ಆ ಜಯತಿ ಏನದು? ಉಪಲಬ್ಧಿತ್ವ, ಲಬ್ಧನಾಗಿದ್ದಾನೆ ಆತ್ಮನು, ಲಬ್ಧನಾಗಿದ್ದಾನೆ. ಹೇಗೆ ಲಬ್ಧನಾಗಿದ್ದಾನೆ? ಪ್ರಾಪ್ತಸ್ಯ ಪ್ರಾಪ್ತಿ, ಆತ್ಮನು ಅಪ್ರಾಪ್ತವಾದ ವಸ್ತುವಿನಂತೆ ಪ್ರಾಪ್ತಿ ಮಾಡಿಕೊಂಡಿದ್ದಲ್ಲ. ಅದು ಎಂಥದ್ದು ಅಂದರೆ ಈಗಾಗಲೇ ಇದ್ದದ್ದು, ಈಗಾಗಲೇ ಲಭ್ಯವೇ ಆಗಿತ್ತು, ಈಗ ಲಭ್ಯವಾಗುತ್ತೆ. ಯಥಾ ನಷ್ಟ ದಶಮಃ ತಥಾ ತತ್ರ ಆಖ್ಯಾನೆ, ನಷ್ಟದಶಮ ಆಖ್ಯಾನೆ, ಅಲ್ಲಿ ಏನು ಕಥೆ ಇದೆ ನಷ್ಟದಶಮನ ಕಥೆ, ಆ ಕಥೆಯಲ್ಲಿ ಹತ್ತನೇ ಅವನು ಸಿಕ್ಕಿಲ್ಲ ಅನ್ನುವಂತಹ ಭ್ರಮೆ. ಹೇಗೋ ಹಾಗೆ ನಮಗೆಲ್ಲ ಪರಮಾತ್ಮನು ಸಿಕ್ಕಿಲ್ಲ. ಯಾರು ಪರಮಾತ್ಮ? ನಮ್ಮ ಸಹಜತೆಯೇ ಪರಮಾತ್ಮ, ನಮ್ಮ ಸ್ವರೂಪವೇ ಪರಮಾತ್ಮ. ಆದ್ರೆ ಏನನ್ನು ಹುಡುಕ್ತಾ ಇದ್ದೀವಿ? ಪರಮಾತ್ಮನನ್ನು ಹುಡುಕ್ತಾರೆ. ನಷ್ಟ ದಶಮನನ್ನು ಹುಡುಕಿದಂತೆ ಪರಮಾತ್ಮನನ್ನು ಹುಡುಕ್ತಾರೆ. ಒಬ್ಬ ಕಾರುಣಿಕ ಗುರು ಬಂದು ತೋರಿಸಿಕೊಡ್ತಾನೆ, ಅಪ್ಪ ಹತ್ತನೆಯವರು ಎಲ್ಲೂ ಹೋಗಿಲ್ಲ, ನಿನ್ನ ಎದುರಿಗಿರುವುದು ಇವರು ಯಾರೂ ಕೂಡ ಹತ್ತನೆಯವನು ಅಲ್ಲ ಅಂತ ನಿನ್ನ ಬಾಯಿಂದ ನೀನು ಹೇಳ್ತಾ ಇದ್ದೀಯ. ಇವರು ಯಾರೂ ಹತ್ತನೆಯವರು ಅಲ್ಲ ಅಂದ ಮೇಲೆ ನೀನು ಎಷ್ಟನೆಯವನು ಅಂತ ಕೇಳ್ತಾನೆ. ಓ ಅಂತಾನೆ, ಅದೇ ಹತ್ತನೆಯವನು ಪ್ರಾಪ್ತನಾದನೋ ಇಲ್ಲೋ? ಆದ ಎನಿಸುವವನನ್ನು ಬಿಟ್ಟು ಹತ್ತನೆಯವನು ಪ್ರಾಪ್ತ, ಅನ್ಯ ಪ್ರಾಪ್ತನಾದನೋ? ಎನಿಸುವವನೇ ಹತ್ತನೆಯವನು. ಈಗ ಎನಿಸುವವನು ಹತ್ತನೆಯವನು ಆಗಿದ್ದರೆ ನಾನೇ ಹತ್ತನೆಯನು ಅನ್ನೋ ಜ್ಞಾನ ಅವನಿಗೆ ಆಯ್ತೋ ಇಲ್ಲೋ? ಆದರೂ ಯಾಕೋ ಹತ್ತನೆಯವನು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಮತ್ತೆ ಬುದ್ಧಿ ಶುರು ಮಾಡ್ತಾನ? ಯಾಕೋ ಅವನು ನನ್ನ ಜೊತೆ ಮಾತಾಡಲಿಕ್ಕೆ ಲಭ್ಯವಿಲ್ಲ ಅಂತೇಳಿ ಮತ್ತೆ ಮಾತಾಡ್ಲಿಕ್ಕೆ ಕೂಗ್ತಾನ? ಹಾಗಾದ್ರೆ ಯಾವ ಥರ ಪ್ರಾಪ್ತಿ ಇದೆ? ಮೊದಲು ಕೇಳಿದೆ ಪ್ರಾಪ್ತನಾದ ಅಂತ ಹೇಳಿದ್ರಿ. ಆದ ನಂತರವೂ ಅವನು ಹುಡುಕಾಡಿದನಾ? ಇಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಯಾವ ಥರ ಪ್ರಾಪ್ತನಾದ ಅವನು? ಪ್ರಾಪ್ತಸ್ಯ ಪ್ರಾಪ್ತಿ, ಈಗಾಗಲೇ ಇದ್ದವನೇ ತನ್ನನ್ನೇ ತನ್ನಂತೆಯೇ ತಾನೇ ಹತ್ತನೆಯವನು ಎಂದು ಗುರುತಿಸಿಕೊಂಡನಲ್ಲವೋ, ಅದಕ್ಕೆ ಆತ್ಮಜ್ಞಾನ ಅಂತ ಕರೆ. ಅದೂ ನನಗೆ ಸ್ಪಷ್ಟವಾಗಿದ್ದಾದರೆ ಜೊತೆ ಜೊತೆಗೇನೆ ಎಲ್ಲವೂ ಸ್ಪಷ್ಟವಾಗಿ ಬಿಡ್ತದೆ. ಹೊರತುಪಡಿಸಿ ಈವರೆಗೂ ನಾನು ಅಂದುಕೊಂಡದ್ದು, ಈವರೆಗೂ ನಾನು ಹುಡುಕಾಡಿದ್ದು, ಈವರೆಗೂ ನಾನು ಪ್ರಯತ್ನಿಸಿದ್ದು ಅಥವಾ ಹಾಗೆ ಬರ್ಕೋಬೇಕು, ನಾ ಹೇಗೆ ಬರ್ತೇನೆ ಹಾಗೆ ಬರ್ಕೋಬೇಕು, ಅಥವಾ ವ್ಯಾವಹಾರಿಕವಾಗಿ ಲೌಕಿಕವಾಗಿ ಇತರೆ ಭವಿಷ್ಯದ ಯಾವ ಕರ್ಮದಲ್ಲಿ ತೊಡಗಿದ್ದಕ್ಕೂ ಅಥವಾ ವರ್ತಮಾನದಲ್ಲಿ ಏನಾದರೂ ನಡೀತಾ ಇದ್ದದ್ದೇ ಅದಕ್ಕೂ ಪ್ರಾಪ್ತಸ್ಯ ಪ್ರಾಪ್ತನಾದ ನಾನು ಆತ್ಮನಿಗೂ ಏನು ಸಂಬಂಧ ಇಲ್ಲ. ಆಗಿ ಹೋದ ಭೂತಕಾಲದ ಘಟನೆಗಳೇ ಆಗಲಿ, ಮುಂದೆ ಆಗಬೇಕಾದ ಭವಿಷ್ಯದ ಘಟನೆಗಳೇ ಆಗಲಿ, ಸದ್ಯ ವರ್ತಮಾನದ ಘಟನೆಗಳೇ ಆಗಲಿ, ಈಗ ಇವುಗಳ ಆಗಕ್ಕೂ ನನಗೆ ಈಗ ಸ್ಪಷ್ಟವಾದ ನಾನು ಬ್ರಹ್ಮನೇ ಅನ್ನುವ ಈ ವಿಷಯಕ್ಕೂ ಏನೂ ಸಂಬಂಧ ಇಲ್ಲ. ಅನ್ಯಥಾ ಏತತ್ ಸರ್ವಂ ಮಿಥ್ಯಾ ಇದೆ, ಹೊರತುಪಡಿಸಿ ಇದೆಲ್ಲವೂ ಕೂಡ ಮಿಥ್ಯ. ಜೊತೆ ಜೊತೆಗೇನೆ ಅದು ಕೂಡ ಸ್ಪಷ್ಟವಾಗಬೇಕು. ನಾನು ಬ್ರಹ್ಮನ ಎಷ್ಟು ಸ್ಪಷ್ಟವಾಗುತ್ತದೆಯೋ, ಹೊರತುಪಡಿಸಿ ಅನ್ಯಥಾ ಇನ್ನೇನಾದರೂ ಇದ್ದದ್ದಾದರೆ, ಇನ್ನೇನಾದರೂ ಇದ್ದದ್ದಾದರೆ, ಹಿಂದೆ ಇದ್ದದ್ದು, ಮುಂದೆ ಇರುವಂತಹದ್ದು, ಈಗ ಇದ್ದದ್ದು ಎಲ್ಲವೂ ಮಿಥ್ಯ. ಇಂತಹ ಉಪಲಬ್ಧನಾದ ಈ ಆತ್ಮನು ನಿರಂತರಂ ಸತತವಾಗಿ ಲಭ್ಯನಿದ್ದಾನೆ, ತುಂಡು ತುಂಡಾಗಿ ಅಲ್ಲ, ಅಖಂಡವಾಗಿ ಲಭ್ಯನಿದ್ದಾನೆ. ಅಂತ್ಯಗೊಳ್ಳುವವನಾಗಿ ಅಲ್ಲ, ಅನಂತವಾಗಿ ಲಭ್ಯ ಇದ್ದಾನೆ. ಅದೇ ಅಲ್ಲಿರುವಂತಹ ಶಬ್ದ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಬ್ರಹ್ಮನು ನಾನೇ ಅನ್ನುವ ರೀತಿಯಲ್ಲಿ ಯಾವ ಶಬ್ದ ಕಾಣಿಸ್ತಾ ಇಲ್ಲಲ್ಲ, ಇದೆ ಪ್ರತ್ಯಕ್ ಅಭಿನ್ನಂ. ಪ್ರತ್ಯಕ್ ಭಿನ್ನಂ ಅಂದ್ರೆ ನನ್ನ ಹೊರತುಪಡಿಸಿ ಬೇರೆ. ಪ್ರತ್ಯಕ್ ಅಭಿನ್ನಂ ಅಂದ್ರೆ ನನ್ನ ಹೊರತುಪಡಿಸಿ ಬೇರೆ ಅಲ್ಲದ ಬ್ರಹ್ಮನೇ ನಾನು. ಇತಿ ನಿರಂತರಂ ಚೇತಿ. ತೈತ್ರಿಯ ಉಪನಿಷತ್ತಿನಲ್ಲಿ ಸಾಕಷ್ಟು ಆಳವಾಗಿ ಇದನ್ನು ನೀವು ಅಭ್ಯಾಸ ಮಾಡೇ ಮಾಡ್ತೀರಾ, ಮಾಡುವಂತಹ ಪ್ರಸಂಗ ಒದಗಿ ಬರ್ತದೆ. ಹೀಗಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ವಿವೇಕ ಚೂಡಾವಣಿ ಗ್ರಂಥದಲ್ಲಿ 232ನೇ ಶ್ಲೋಕ, ಆಯ್ದ ಶ್ಲೋಕಗಳಲ್ಲಿ 68ನೇ ಶ್ಲೋಕ. ಸದ್ಬ್ರಹ್ಮ ಕಾರ್ಯಂ ಸಕಲಂ ಸದೈವ. ಪ್ರಾಕ್ಟೀಸ್ ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡುವುದಿಲ್ಲ ಎಲ್ಲರೂ ಅಷ್ಟೇ. ಇವು ಸುಮ್ಮ ಸುಮ್ಮನೆ ಬಾಯಿಗಳು ಬರುದಿಲ್ಲ ಶ್ಲೋಕ, ಇವನ್ನು ಪ್ರಾಕ್ಟೀಸ್ ಮಾಡಬೇಕು. ಸುಮಾರು 15-20 ಸಲ ವಿವೇಕ ಚೂಡಾಮಣಿ ಗ್ರಂಥವನ್ನು ಮುಗಿಸಿದ್ದೇನೆ ನಾನು. ಹೀಗಾಗಿ ಸುಲಭವಾಗಿ ನಾನು ಹೇಳ್ತೇನೆ, ನೀವು ಅನ್ಕೋತೀರಾ ಮುಂದೆ ನಾನು ಸುಲಭವಾಗಿ ಹೇಳ್ತೀರ ಅಂತೇಳಿ. ಡೆಫಿನೆಟ್ಲಿ ಹೇಳ್ತೀರಾ, ಸುಲಭವಾಗಿ ಹೇಳ್ತೀರಾ. ಆದ್ರೆ ಈಗ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಖಾಲಿ ಇದ್ದಾಗ ಸುಮ್ಮನೆ ಹೇಳ್ಕೊಂಡು ಹೇಳ್ತಾ ಇರೋದು. ಇವತ್ತು 2 ಶ್ಲೋಕ, ಇವತ್ತು 2 ಶ್ಲೋಕ, ಸುಮ್ಮನೆ ಏನಿದೆ ನಿಮ್ಮ ಸಾಧನ? ಶ್ರವಣ ಮನನ ನಿರುದ್ಯಾಸ. ಹ್ಞೂ ಹೇಳ್ರಿ ನೋಡಿ, ಎಲ್ಲರೂ ಹೇಳ್ರಿ, ತಪ್ಪದೆ ಯಾರು ಹೇಳ್ತಾರೆ ನೋಡ್ರಿ. ಸದೈವ ಅಂತ. ನೀವು ಕೇಳಿಸ್ತೀನ ಕೆಲಸ ಮಾಡಿದ್ರು ಅದು ವಿಸರ್ಗನೂ ಹಾಕ್ಬೇಡ್ರಿ, ಅನುಸರಣೆ ಹಾಕ್ಬೇಡ. ಇದು ಬರೆದವರು ಏನು ಸಾಮಾನ್ಯರಲ್ಲ, ಬಟ್ ಯಾಕೆ ಇಷ್ಟೊಂದು ಮಿಸ್ಟೇಕ್ ಆದ್ರೆ ಗೊತ್ತಿಲ್ಲ. ಕಣಿರಾಜ ಮತ್ತು ರಮಾ ಅಂತೇಳಿ ನನ್ನ ಸ್ಟೂಡೆಂಟ್ ಹೌದು, ಒಂದೊಂದು ಕಲ್ದವರು ನನ್ನಂತ ಮೂರ್ನಾಲ್ಕು ವರ್ಷ ಅಭ್ಯಾಸ ಮಾಡಿ ಯಾರು ಕಲ್ಕೊಂಡ್ರು ಸೈಂಟಿಸ್ಟ್ ಅವನು ಕಣಿರಾಜ್. ಕಣಿರಾಜ್ ಸೈಂಟಿಸ್ಟ್ ಅವನು. ಜಿಗಣಿ ನಾಗೇಂದ್ರನ ತಂಗಿ ರಮಾ ಇಬ್ಬರು ಮದುವೆ ಅದು ಫಸ್ಟ್ ಬುಕ್ ಇದು ಬರೆದದ್ದು. ಪ್ರಾಬ್ಲಮ್ ಅದು ಸದೈವನೂ ಅಲ್ಲ, ಸದೈವಹಾನೂ ತಪ್ಪು. ಸದೈವ ಹೇಗೆ ಬರ್ತದೆ? ಸದ್ಬ್ರಹ್ಮ ಕಾರ್ಯಂ ಸಕಲಂ ಸದೈವ. ಅದೈವ ಸನ್ಮಾತ್ರಮೇ ಧರ್ಮ ಕಥೋನ್ಯದಸ್ತಿ ಅಸ್ತೀತಿ ಯೋ ವಕ್ತಿ ನ ತಸ್ಯ ಮೋಹ ವಿನಿರ್ಗತೋ ನಿದ್ರಿತವತ್ ಪ್ರಜಲ್ಪ ಏತತ್ ಸಕಲಂ ಸದಾ ಏವ ಸದ್ಬ್ರಹ್ಮ ಕಾರ್ಯಂ ಏತತ್ ಸಕಲಂ ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟ ಏನು ಈ ಜಗತ್ತೆಲ್ಲವೂ ಇದೆ ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟ ಜಗತ್ತು ಇದು ಮೈಕ್ ಇದು ಟೇಬಲ್ ಇದು ವೃಕ್ಷ ಇದು ಇದು ಇದು ಸೂರ್ಯ ಇದು ಚಂದ್ರ ಇದು ಪೃಥ್ವಿ ಇದು ನಕ್ಷತ್ರ ಇದು ಮನುಷ್ಯ ಇದು ಪ್ರಾಣಿ ಇದು ಪಕ್ಷಿ ಇದು ಇದಿದೆ ಇದು ದೇವತಾ ಇದು ಬ್ರಹ್ಮ ಇದು ಈ ಲೋಕ ಇದು ಆ ಲೋಕ ಇದು ಇದು ಇದು ಇದು ಎನ್ನುವ ಇದು ಹಗಲು ಇದು ರಾತ್ರಿ ಇದು ಭೂತಕಾಲ ಇದು ವರ್ತಮಾನ ಕಾಲ ಇದು ಭವಿಷ್ಯತ್ ಕಾಲ ಇದು ವಸ್ತು ಇದು ಅವಸ್ತು ಇದು ತಿಳಿತು ಇದು ತಿಳಿದಿಲ್ಲ ಇದು ಧರ್ಮ ಇದು ಅಧರ್ಮ ಇದು ಪಾಪ ಇದು ಪುಣ್ಯ ಇದು ಎನ್ನುವ ಶಬ್ದಕ್ಕೆ ಒಳಪಟ್ಟ ಸಕಲಂ ಯಾವತ್ತಿಗೂ ಸದಾ ಇವ ಯಾವತ್ತಿಗೂ ಕೂಡ ಏನಿದು ಸತ್ ಬ್ರಹ್ಮ ಕಾರ್ಯಂ ಸಚ್ಚಿದಾನಂದ ಬ್ರಹ್ಮನ ಕಾರ್ಯ ಎಲ್ಲ ಮಡಿಕೆಗಳು ಮಣ್ಣಿನ ಕಾರ್ಯಗಳು ಹೇಗೆ ಎಲ್ಲ ಆಭರಣಗಳು ಚಿನ್ನದ ಕಾರ್ಯ ಹೇಗೆ ಎಲ್ಲ ಬಟ್ಟೆಗಳು ಹತ್ತಿಯ ಕಾರ್ಯ ಹೇಗೆ ಕಾಟನ್ ಈ ಸಮಸ್ತ ಜಗತ್ತೆಲ್ಲವೂ ಕೂಡ ಸದ್ಬ್ರಹ್ಮ ಕಾರ್ಯ ಸುಮ್ಮನೆ ವ್ಯವಹಾರಕ್ಕೆ ಗಡಿಗೆ ಗಡಿಗೆ ಗಡಿಗೆ ವ್ಯವಹಾರಕ್ಕೆ ಕುಡಿಲಿಕ್ಕೆ ಉಳಲಿಕ್ಕೆ ತಿನ್ನಲಿಕ್ಕೆ ಕೊಡ್ಲಿಕ್ಕೆ ತಗೊಳ್ಳಿಕ್ಕೆ ವ್ಯವಹಾರಕ್ಕೆ ಒಳಪಟ್ಟಿದೆ ಚಾಯಿಕೆ ತಾಯಿಗೆ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಿನಿಸ್ಟರ್ ಆದಾಗ ಈ ಪೇಪರ್ ಕಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಸ್ಟೇಷನ್ನಲ್ಲಿ ಪೇಪರ್ ಕಪ್ ಅಲ್ಲಿ ಬಿಹಾರದೊಳಗೆ ಓಣಿಗೆ ಹತ್ತತ್ತು ಓಣಿಗೆ ಹತ್ತತ್ತು ಕುಂಭಾರದ ವರ್ಕ್ಶಾಪ್ ರೆಡಿಯಾಗಿ ಶುರು ಲಕ್ಷಗಟ್ಟಲೆ ಬೇಕು ಒಂದೊಂದು ರೈಲ್ವೆ ಸ್ಟೇಷನ್ ಒಳಗೆ ಲಕ್ಷಗಟ್ಟಲೆ ಮಾಡಿದ್ವಿ ಯಾರು ತಯಾರು ಮಾಡ್ಕೊಡೋದು ಲಕ್ಷ ಇರಲಿ ಹತ್ತು ಲಕ್ಷ ಇರಲಿ ದೊಡ್ಡದಿರಲಿ ಸಣ್ಣದಿರಲಿ ಅದಷ್ಟೂ ಕೂಡ ಮಣ್ಣಿನ ಕಾರ್ಯ ಹೇಗೋ ಹಾಗೆ ಈ ಜಗತ್ತೆಲ್ಲವೂ ಸದ್ಬ್ರಹ್ಮ ಕಾರ್ಯ ಯಾವ ಜಗತ್ತು ಇಲ್ಲಿದ್ದದ್ದೋ ನಂತರ ಪ್ರಾಪ್ತಿ ಆಗೋದೋ ಇಲ್ಲಿದ್ದದ್ದು ಅಷ್ಟೇ ನಂತರ ಪ್ರಾಪ್ತಿ ಆಗೋದು ಅಷ್ಟೇ ಇವಷ್ಟು ಕಾರ್ಯಗಳು ಮಾತ್ರ ಕಾರ್ಯ ಅಂದ್ರೇನು ಉಂಟಾಗುವುದಕ್ಕೆ ಕಾರ್ಯ ಅಂತ ಕರೀತಾರೆ ಉಂಟಾಗೋದು ತೋಟದಲ್ಲಿ ಹಣ್ಣು ಉಂಟಾಗ್ತವೆ ಕಾರ್ಯ ಪುಷ್ಪಗಳು ಬಿಡ್ತಾವೆ ಕಾರ್ಯ ವೃಕ್ಷಗಳು ಚಿಗುರ್ತವೆ ಕಾರ್ಯ ಕಟ್ಟಡ ಸಿದ್ಧವಾಗ್ತದೆ ಕಾರ್ಯ ಟೇಬಲ್ ಸಿದ್ಧವಾಗ್ತದೆ ಕಾರ್ಯ ಗ್ರಂಥಗಳು ಸಿದ್ಧವಾಗ್ತದೆ ಕಾರ್ಯ ಉಂಟಾಗುವುದು ಯಾವುದೋ ಕಾರ್ಯ ಜಗತ್ತು ಉಂಟಾಗಿದೆ ಎಲ್ಲೆಲ್ಲಿ ಕಾರ್ಯ ಇದೆಯೋ ಅಲ್ಲಿ ಕಾರಣ ಇರಲಿಕ್ಕೆ ಬೇಕು ಅರ್ಥಾತ್ ಕಾರಣರಹಿತವಾಗಿ ಕಾರ್ಯ ಸಿದ್ಧಿಸುವುದಿಲ್ಲ ಕಾರಣರಹಿತವಾಗಿ ಕಾರ್ಯವು ಸಿದ್ಧಿಸುವುದಿಲ್ಲ ಕಾರ್ಯ ಸಿದ್ಧಿಸಬೇಕಾದ್ರೆ ಕಾರಣ ಬೇಕೇ ಬೇಕು ಜಗತ್ತು ಒಂದು ವೇಳೆ ಕಾರ್ಯವಾಗಿದ್ದರೆ ಇದಕ್ಕೆ ಕಾರಣ ಇರಲಿಕ್ಕೆ ಬೇಕು ಏನು ಕಾರಣ ಅಂತಾನೆ ಪ್ರಶ್ನಿಸಿದ್ದಾದ್ರೆ ಶಾಸ್ತ್ರ ಹೇಳ್ತದೆ ಸತ್ ಬ್ರಹ್ಮ. ಏನಿದು ಸತ್ ಬ್ರಹ್ಮ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಅದರಲ್ಲಿಯ ಸತ್ ಬ್ರಹ್ಮದ ಕಾರ್ಯ ಈ ಜಗ. ಆ ಚಂದ ಕೇಳ್ಕೊಳ್ಳಿ, ಮಣ್ಣಿನ ಕಾರ್ಯವಾದ ಮಡಿಕೆಗಳಲ್ಲೆಲ್ಲ ಮಣ್ಣೇ ಹೇಗೋ, ಚಿನ್ನದ ಕಾರ್ಯದಲ್ಲಿಯ ಚಿನ್ನದ ಕಾರ್ಯವಾದ ಆಭರಣಗಳಲ್ಲೆಲ್ಲ ಚಿನ್ನವೇ ಹೇಗೋ, ಸದ್ಬ್ರಹ್ಮನ ಕಾರ್ಯವಾದ ಜಗತ್ತೆಲ್ಲವೂ ಕೂಡ ಬ್ರಹ್ಮ. ಸನ್ಮಾತ್ರಂ ಸತ್ಮಾತ್ರಂ ಜಗತ್ತೆಲ್ಲವೂ ಏನಾಯ್ತು? ಸತ್ಮಾತ್ರಂ ಸತ್ಯಂ ಮಾತ್ರವಾಗಿದೆ ಅನ್ವಯ. ನೆಕ್ಸ್ಟ್ ತತಃ ಅನ್ಯತ ನಾಸ್ತಿ, ತತಃ ಅನ್ಯತ ನಾಸ್ತಿ. ಆ ಬ್ರಹ್ಮನನ್ನ ಆ ಸದ್ಬ್ರಹ್ಮನನ್ನ ಹೊರತುಪಡಿಸಿ ಅನ್ಯತ ನಾಸ್ತಿ, ಇನ್ನೊಂದಿಲ್ಲ. ಆಭರಣದಿಂದಾದ ಚೈನಿನಲ್ಲಿ ಚಿನ್ನದಿಂದಾದ ಚೈನಿನಲ್ಲಿ ಚೈನು ಚಿನ್ನವೇ ಹೇಗೋ, ಮಣ್ಣಿನಿಂದಾದ ಮಡಿಕೆಯಲ್ಲಿ ಮಡಿಕೆ ಮಣ್ಣೇ ಹೇಗೋ, ಸದ್ಬ್ರಹ್ಮನಿಂದಾದ ಜಗತ್ತಿನಲ್ಲಿ ಜಗತ್ತೆಲ್ಲವೂ ಕೂಡ ಸದ್ಬ್ರಹ್ಮವೇ ಆಗಿದೆ. ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ ಹೇಗೋ, ಹಾಗೆ ಇಲ್ಲಿಯೂ ಕೂಡ ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ, ಇರುವುದೆಲ್ಲವೂ ಸದ್ಬ್ರಹ್ಮ ಮಾತ್ರ. ಈ ಸದ್ಬ್ರಹ್ಮ ಅನ್ನುವಂಥದ್ದು ಇದೇ ಈ ಜಗತ್ತಾಗಿ ಕಾರ್ಯವಾಗಿದೆ ಅಂದ ಮೇಲೆ ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲೇ ಇಲ್ಲ ಅಂತ ನೀವು ಹೇಳ್ತಿರಲ್ಲ, ತಪ್ಪಾಗ್ತದೆ. ಮಣ್ಣನ್ನು ಹೊರತುಪಡಿಸಿ ಮಡಿಕೆ ಅಂತ ಒಂದು ಅದ ಅಲ್ಲ, ಚೈನು ಅಂತ ಒಂದು ಇದೆಯಲ್ಲ, ಹಾಗೆ ಜಗತ್ತು ಅಂತ ಒಂದು ಇದೆಯಲ್ಲ. ಬಿಸಿಲು ಜಾಸ್ತಿ ಆದರೆ ಬಿಸಿಲು ಅನ್ನಿಸ್ತದೆ, ಚಳಿ ಜಾಸ್ತಿ ಆದರೆ ಚಳಿ ಅನ್ನಿಸ್ತದೆ, ಸುಖ ದುಃಖಗಳ ಅನುಭವಗಳು ಸತತವಾಗಿ ಆಗ್ತಾ ಇರ್ತವೆ. ನಾನು ಬ್ರಹ್ಮನೇ ಆಗಿದ್ದರೂ ಕೂಡ ಈ ಜಗತ್ತನ್ನೋದೊಂದು ಇದೆ ಅನ್ನುವ ಈ ಮಾತನ್ನ ಯಾರಾದರೂ ನಿಮ್ಮ ಜೊತೆಗೆ ವಾದಕ್ಕೆ ಇಳಿದು ತಮ್ಮ ಪಾಂಡಿತ್ಯವನ್ನು ತೋರಿಸುವ ಪ್ರಯತ್ನ ಮಾಡಿದ್ರೆ ಏನು ಉತ್ತರ ಕೊಡ್ತೀರಿ? ಸುಮ್ಮನೆ ಇರ್ತೀರಿ. ಇಲ್ಲ, ಅವನಿಗೆ ಅದೆಲ್ಲ ಅರ್ಥ ಆಗಿತ್ತು, ಅವನು ಯಾಕೆ ಈ ಥರ ವಾದ ಮಾಡ್ತಾನೆ? ಅವನಿಗೆ ನಾನು ರೂಪನೂ ಅರ್ಥ ಆಗಿದೆ. ಅವನಿಗೆ ಉಪನ್ಯಾಸ ಕೇಳಿದಾನೆ, ನಿಮ್ಮ ಹತ್ರ ಬರ್ತಾ ಇರ್ತಾನೆ, ಅವನು ವಾದ ಹಾಕ್ತಾನೆ. ಅವುಗಳಲ್ಲಿಯ ಮೋಹ ಇನ್ನೂ ನಿವೃತ್ತ ಆಗಿಲ್ಲ. ಯಾವುಗಳಲ್ಲಿಯ ಮೋಹ? ನಾಮರೂಪಾತ್ಮಕವಾದ ಜಗತ್ತಿನಲ್ಲಿಯ ಮೋಹ. ಮೋಹ ತಿಳಿದು ತಿಳಿದು ತಿಳಿದ ನಂತರವೂ ನನ್ನ ಹತ್ರ ಎಷ್ಟೋ ಸಲ ನೀವು ಉತ್ತರ ಕೊಟ್ಟಿರಿ, ತಮ್ಮನ ಮದುವೆ ಸತ್ತು ಹೋಗಿ ಹೋಗ್ಬೇಕಾಗ್ತದ ಅಂತ ನನಗೆ ನೀವು ಉತ್ತರ ಕೊಡ್ತೀರಿ? ಯಾವ ಭಾವದಿಂದ ಹೋಗ್ತಾ ಇದ್ದೀರಿ? ಹೋಗಿ ಮದುವೆ ಹೋಗಿ, ನಿಮ್ಮಲ್ಲಿ ಯಾವ ಭಾವದಿಂದ ಹೋಗ್ತಾ ಇದ್ದೀರಿ? ಹೋಗದೆ ಹೋದರೆ ಅವ್ರು ನನ್ನ ತಪ್ಪು ತಿಳ್ಕೊಳ್ತಾರೆ. ಮೋಹ ಹೋದ್ರೆ ಅವರಿಗೆಲ್ಲ ಖುಷಿ ಬರ್ತದೆ, ಮೋಹ ಈ ಮೋಹದ ಸಂಕು ಇರುವವರೆಗೂ ಮಿಥ್ಯಾ ಜ್ಞಾನ ಸ್ಪಷ್ಟವಾಗುತ್ತದೆ. ಭಾರಿ ಟ್ರಿಕ್ಕಿ ಅಂತ ಇದೆ ವೇದಾಂತ ಮಾರ್ಗದರ್ಶನ. ಪಾಕ ವೇದಾಂತ ಎಷ್ಟು ಟೆಕ್ನಿಕಲ್ ಇದೆಯೋ ಅಷ್ಟೇ ಟ್ರಿಕ್ಕಿಶ್ ಇದೆ. ಮನಸ್ಸು ಎಲ್ಲ ಚಟುವಟಿಕೆಗಳಲ್ಲಿ ಮನಸ್ಸು ಭಾರಿ ಪಾಲು ಪ್ರಮುಖವಾದ ಸ್ಥಾನವನ್ನು ಪಾತ್ರವನ್ನು ವಹಿಸುತ್ತೆ. ಈ ಮನಸ್ಸು ನಿರ್ಧಾರ ಮಾಡ್ತದೆ. ಏನು ವಿವಕ್ಷ ವಿವಕ್ಷ ಅಂತ ನಾವು ಕರಿತೀವಿ. ವಿವಕ್ಷದೊಳಗೇನಿದೆ? ವಕ್ತು ಇಚ್ಛಾ. ಶಾಸ್ತ್ರ ಏನು ತಿಳಿಸಲಿಕ್ಕೆ ಬಯಸ್ತದ ಅದನ್ನು ಸೆನ್ಸ್ ಮಾಡಲಿಕ್ಕೂ ಕೂಡ ಅಷ್ಟೇ ಪ್ರಬುದ್ಧವಾದ ಅಂತಃಕರಣ ಇರಬೇಕಾಗುತ್ತೆ. ಇಷ್ಟು ಉಪದೇಶವು ಪ್ರಾಪ್ತವಾದ ನಂತರವೂ ಕೂಡ ಇನ್ನೊಂದು ಏನು ಇಲ್ಲವೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾದಾಗೆ ಕೂಡ ಯಾರಾದರೂ ಯಹ ಅಸ್ತೀತಿ ವಕ್ತಿ ಏನ ಹೇಳಿ ಸ್ವಾಮಿ, ಎಲ್ಲ ಸರಿ ಇರ್ತದೆ. ಉಪನ್ಯಾಸ ಕುತ್ಕೊಂಡು ಕೇಳುವ ತನಕ ಬರ್ಕೊಂಡು ತನಕ ರಿಮೋಟ್ ಮಾಡ್ತದೆ ಎಲ್ಲ ಕರೆಕ್ಟ್ ಆಗಿರ್ತದೆ. ಆದರೂ ಈ ಜಗತ್ತು, ಈ ಸಂಸಾರ, ಈ ಫ್ಯಾಮಿಲಿ, ಈ ಕುಟುಂಬ, ಈ ವ್ಯವಹಾರ ಇದೆಲ್ಲ ಒಂದು ಇರ್ತದಲ್ವೋ, ಅದರಿಂದಾಗಿ ನಾನಿರ್ತೇನೆ, ಅದಕ್ಕಾಗಿ ನಾ ಮಾಡಬೇಕಾಗ್ತದೆ. ಎರಡರ ವ್ಯತ್ಯಾಸ ಗುರುತಿಸ್ತೀವಿ. ಅದರಿಂದಾಗಿ ನಾನಿದ್ದೇನೆ, ಅದಕ್ಕಾಗಿ ನಾ ಮಾಡಬೇಕಾಗ್ತದೆ. ಯಾವ ಸರ್? ಎರಡು ಸರಿ ಅದು ನನಗೆ ಸರಿ ಅಲ್ಲ. ಎರಡು ಸರಿ ಅಲ್ಲ, ಹಾಗೆ ಸರಿ ಯಾವ ಮದುವೆಗಂತೂ ಹೋಗಬೇಕಾಗಿದೆ. ಈಗ ಬೇಡ ಅಂದ್ರೂ ಕೂಡ ನೀವು ಹಿಂದಿನ ಭಾಗದಿಂದ ಹೋಗ್ತೀರಿ, ನನಗೆ ಗೊತ್ತು. ಮದುವೆಗೆ ಹೋಗ್ಬೇಕು, ಏನ್ ಮಾಡೋದೀಗ? ನನಗೆ ಗೊತ್ತಾಗಿದೆ ನಾನು ಬ್ರಹ್ಮ, ಈ ಜಗತ್ತೆಲ್ಲವೂ ಬ್ರಹ್ಮನ ಕಾರ್ಯ. ಆದರೆ ಈ ಜಗತ್ತೆಲ್ಲವೂ ಬ್ರಹ್ಮವೇ, ಎಲ್ಲ ಹೊಡೆದದ, ಎಲ್ಲ ತಿಳಿದದ. ನಾಳೆ ಮದುವೆ ಇದೆ, ಹೋಗ್ಬೇಕು. ಸ್ವಾಮೀಜಿಗಾದ್ರೂ ಹೇಳ್ತೀರಾ, ನೀವು ಕ್ಲಾಸ್ ತಗೋತಾ ಇದ್ರೆ ನಿಮ್ಮ ಸ್ಟೂಡೆಂಟ್ಸಿಗೆ ಹೇಳ್ತೀರಾ, ಏನು ಉತ್ತರ ಕೊಡ್ತೀರಿ? ಮದುವೆಗೆ ಹೋದರೆ ನಾನು ಇದ್ದೇನೆ ಅನ್ನೋ ಭಾವ ಇದೆಯವರಿಗೆ? ಮದುವೆಗೆ ಹೋಗದೆ ಹೋದ್ರೆ ನಾನು ಇಲ್ಲವೇ ಇಲ್ಲವಾಗ್ತೀನಿ ಅನ್ನೋ ಭಾವ ಇದೆಯೋ? ಒಂದು ಪಾರ ದಾಟಿ ಮೋಹದ ಒಂದು ಹಂತ ದಾಟಿ ಮತ್ತೆ ಅದನ್ನು ಹೇಳ್ತೀರ ನಾನು ಹೋಗ್ಲೇಬೇಕು ಅಂತ ಏನಿಲ್ಲ ಸ್ವಾಮೀಜಿ, ನೀವು ಅವಕಾಶ ಕೊಟ್ಟರೆ ಹೋಗ್ತೀನಿ ಹೇಳಿದ್ರೆ ನಾನೇ ಅದನ್ನು ನನಗೆ ಹೇಳ್ತಾರೆ. ದಟ್ ಇಸ್ ಓಕೆ. ಆದರೆ ನನ್ನ ಮದುವೆಗೆ ಬಂದಿದ್ರು, ಈಗ ನಾ ಹೋಗ್ದಿರೋ ಸರಿ ಅನ್ಸುತ್ತ, ಆದರೆ ಹೋಗುವುದು ಕರ್ತವ್ಯ. ಇದನ್ನೇನಂತೀರಿ? ಇದನ್ನೇನಂತೀರಿ? ಮೋಹ ಅಂತಲೇ ಹೆಸರುಕೊಂಡಿಟ್ಕೋಬೇಡ. ಸರಿಯಾ? ಸರಿಯಾ? ಮನೋಭಾವನೆ ನಿರ್ಧಾರ ಮಾಡ್ತದೆ. ನಿನ್ನ ಮನಸ್ಸೇ ನಿನ್ನ ರಾಜ, ನಿನ್ನ ನ್ಯಾಯಾಧೀಶ ಯಾರು? ನಿನ್ನ ಮನಸ್ಸೇ ನಿನಗೆ ನ್ಯಾಯಾಧೀಶ. ಕಟಕಟೆಯಲ್ಲಿ ನಿಂತವನು ನೀನೇ, ನ್ಯಾಯವನ್ನು ಕೊಡುವವನು ನೀನೇ, ಮಾರ್ಗವನ್ನು ಹುಡುಕುವವನು ನೀನೇ, ಗುರಿಯನ್ನು ತಲುಪುವವನು ನೀನೇ. ಹೇಳು, ವೇದಾಂತ ಶ್ರವಣ ಜಿಜ್ಞಾಸ ನಮ್ಮಲ್ಲಿ ಪ್ರಾಮಾಣಿಕವಾಗಿ ನಡೀತಾ ಇರ್ತವೆ. ಇಂಥ ಸಮಸ್ಯೆಗಳು ಒಂದಾದರೂ ಒಂದಾದ್ರಿಂದ ಮೇಲೆ ಬಂದು ನಿಂದಿರ್ತವೆ. ನಾವು ಅವುಗಳನ್ನು ಶಾಸ್ತ್ರದ ಮಾರ್ಗದರ್ಶನ ತಪ್ಪದೆ ಶಾಸ್ತ್ರದ ಮಾರ್ಗದರ್ಶನವನ್ನು ತಪ್ಪದೆ ಪ್ರಮಾಣದಿಂದ ಡಿಬೇಟ್ ಆಗದೆ ತೃಪ್ತಕರವಾದ ಒಂದು ಪರಿಹಾರವನ್ನು ನಾವು ಹುಡುಕಬೇಕಾಗ್ತದೆ. ಮೋಹ ಒಂದು ಕಾರಣದಿಂದಾಗಿ ನಿನಗೆ ನಿಶ್ಚಿತವಾಗಿ ನಿರ್ಣಯ ತಗೊಳ್ಳಿಕ್ಕಾಗುವುದಿಲ್ಲ, ಪರಿಣಾಮಕಾರಿಯಾದ ಪರಿಹಾರವನ್ನು ತಗೊಳ್ಳಿಕ್ಕಾಗುವುದಿಲ್ಲ. ಎಲ್ಲಿವರೆಗೂ ಮೋಹದ ಸೋಂಕು ಇರ್ತದೆ ಅಲ್ಲಿವರೆಗೂ ಆ ಮೋಹ ಏನಂತದೆ, ಆ ಪಕ್ಕದಲ್ಲಿದ್ದಂತಹ ನಿನ್ನ ವಿಚಾರಗಳೇ ಸತ್ಯ ಅಂತ ತೋರಿಸ್ತದೆ ಮೋಹ, ಅದೇ ನಿಜವಾದ ಪರಿಹಾರ ಅಂತ ತೋರಿಸ್ತದೆ. ನಿಷ್ಪಕ್ಷಪಾತವಾಗಿ ನಿನಗೆ ನಿರ್ಣಯ ತಗೊಳ್ಳಿಕ್ಕೆ, ನಿನ್ನ ಮನಸ್ಸು ಬುದ್ಧಿಗಳಿಗೆ ನಿರ್ಣಯ ತಗೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಏಕೆಂದರೆ ಅದು ಈಗಾಗಲೇ ಅವ್ಯವಸಾಯಾತ್ಮಕ ಬುದ್ಧಿ ಆಗಿಬಿಟ್ಟಿದೆ. ಹೀಗಾಗಿ ಮೋಹ ಸದ್ಯ ನಮ್ಮ ಎದುರಿಗಿರುವಂತಹ ಸಮಸ್ಯೆ ಮೋಹ. ಏನು ಮೋಹ? ಒಂದಿದ್ರೆ ನನ್ನ ಇರುವಿಕೆ, ಒಂದಿಲ್ಲದೆ ಹೋದರೆ ನಾನೇ ಇಲ್ಲ ಅನ್ನುವಂತಹ ಭಾವ, ಇದಕ್ಕೆ ಮೋಹ. ಅದು ಹಣ, ಧನ, ಕನಕ, ಸ್ತ್ರೀ, ಪುರುಷ, ಮಕ್ಕಳು, ಸನಾಥ, ಸಂತಾನ, ಲೋಕೇಶನ, ವಿತ್ತೇಶನ, ಯಾವ ಈಶ್ವರಗಳೇ ಆಗಲಿ, ಒಂದಿದ್ರೆ ನಾ ಇದ್ದೇನೆ, ಅದು ಇಲ್ಲದೆ ಹೋದ್ರೆ ನನ್ನ ಅಸ್ತಿತ್ವವೇ ಇಲ್ಲ. ಇದು ಮೋಹ. ಒಂದು ಇರಲಿ ಇರದೆ ಇರಲಿ ಅದರಿಂದಾಗಿ ನನ್ನ ಅಸ್ತಿತ್ವ ಇಲ್ಲ, ಅವುಗಳ ಒಂದು ಸೇರಿಸಿಕೊಳ್ಳುವಿಕೆಯಲ್ಲಿ ಆಗಲಿ ಅವುಗಳನ್ನು ಕಳೆದುಕೊಳ್ಳುವಿಕೆಯಲ್ಲಿ ಆಗಲಿ ನನ್ನಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಅನ್ನುವ ವಿವೇಕಯುಕ್ತವಾದ ನಿಶ್ಚಯ ನಿರ್ಣಯ ಅದು ನಿರ್ಮೋಹ. ಅದು ಮೋಹದಿಂದ ನಮ್ಮನ್ನು ಈಚೆಗೆ ತಗೊಂಡು ಬರ್ತದೆ. ಯಾರ ರಕ್ತ ಸಂಬಂಧಿಗಳು, ಯಾರ ರಕ್ತ ಸಂಬಂಧಿಗಳು? ಈ ಮುಂಚಿನ ಜನ್ಮಗಳಲ್ಲಿ ಎಷ್ಟು ಅತ್ತೆ, ಎಷ್ಟು ಮಾವ, ಎಷ್ಟು ಸೊಸೆಯರು, ಎಷ್ಟು ಮಕ್ಕಳು, ಏನೇನಾಗಿ ಹುಟ್ಟಿದ್ವಿ ಕತೆ. ಆವಾಗಿನ ಬಾಡಿನ ಬೇರೆ, ಈಗಿನ ಬಾಡಿನ ಬೇರೆ. ಹೀಗಾಗಿ ಈಗಿನ ಬಾಡಿಯ ಕಾರಣವಾಗಿ ರಕ್ತ ಸಂಬಂಧಗಳು ಅದು ಸತ್ಯ ಅಲ್ವೋ, ರಕ್ತದ ಸಂಬಂಧಗಳು ಸತ್ಯವೋ, ಅಥವಾ ನಮ್ಮ ಭಾವನೆಗಳು ಆ ಭಾವನೆಗಳಿಗೇನು ಹೆಣೆದುಕೊಂಡಿವೆ, ಆ ಹೆಣೆದುಕೊಂಡ ಭಾವನೆಗಳು ಸತ್ಯ? ಆದರೆ ಭಾವನೆಗಳು ಭಾವನೆಗಳು ಮಾತ್ರ ತಾನೆ. ಅಂದುಕೊಂಡ್ರೆ ಭಾವನ, ಅಂದುಕೊಳ್ಳದೆ ಹೋದ್ರೆ ಭಾವನೆ ಇಲ್ಲ. ರಾಕ್ಷಿ ರಾಕ್ಷಿ ಡೇ ಮಾಡ್ಲೇನ ಭಾವು, ಮರಾಠಿ ಮಾಡ್ಲೇಲ ಭಾವ, ಅಂದ್ಕೊಂಡ ಅಣ್ಣ, ಅಂದ್ಕೊಂಡ ತಂಗಿ, ಫ್ರೆಂಡ್ಶಿಪ್ ಡೇ ಅಂದ್ಕೊಂಡ್ರೆ ಸತ್ಯ ಆಗ್ತದೆ. ಉತ್ಪ್ರೇಕ್ಷೆ ಆಗಿ ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೋಬೇಕು, ಅಂದ್ಕೊಂಡು ಹೇಳ್ತೀನಿ. ಅಂದ್ಕೊಂಡು ಗಂಡ ಸುಮುಹೋತ್ತೇ ಸಾವಧ ಅಂದ್ಕೊಂಡು ಮುಗಿತು. ಅವಳು ಹುಡುಗಿದ್ದ, ಅವಳು ಹೆಣ್ತಾಯಿದ್ರು, ಇವಳು ಹುಡುಗಿದ್ದವ ಗಂಡ, ಎಲ್ಲ ಸಂಬಂಧಗಳು ಕೂಡ ಭಾವನೆಗಳ ಮೇಲೆ ನಿಂತ್ಕೊಂಡಾರ. ಇವರಿಲ್ಲೇ ದೆರ್ ಇಸ್ ಎ ರಿಲೇಷನ್ಶಿಪ್. ಇಫ್ ಯು ಡೋಂಟ್ ರಿಲೇಟ್ ದೆರ್ ಇಸ್ ನೋ ರಿಲೇಷನ್ಶಿಪ್. ಸಂಬಂಧ ಇಟ್ಕೊಂಡ್ರೆ ಸಂಬಂಧ ಇರ್ತಾವ, ಸಂಬಂಧ ಇಟ್ಕೊಳ್ಳದೆ ಹೋದ್ರೆ ಸಂಬಂಧಗಳು ಇರೋದಿಲ್ಲ. ಏನಂತೀರಾ? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವು ಇರ್ತೀರಿ. ಮದುವೆ ಹೋಗ್ಲೇಬೇಕು ಅಂತ ಏನದ ಕ್ಲಾಸ್ ಮುಖ್ಯ ಮುಗಿತು ನೋಡಿ, ಪರಿಹಾರ ಸಮಸ್ಯೆ ಪರಿಹಾರ ಸಿಕ್ತು ನೋಡ. ವಿಚಾರ ಹೆಂಗ್ ಮಾಡ್ಬೇಕು ಅಂತ ಎಕ್ಸಾಂಪಲ್ ತೋರಿಸ್ಕೊಡ್ತೇನೆ. ನಿಮಗೆ ಮನನ ಹೆಂಗ್ ಮಾಡ್ಬೇಕು, ಆ ಮನನದ ಅಂತಿಮ ನಿರ್ಣಯ ನಿನ್ನಲ್ಲಿ ಪಾಪ ಬುದ್ಧಿಯನ್ನು ಬಿಡಬಾರದು. ಪಾಪ ಸಾರ್ಥಕ್ಯ, ಸಾರ್ಥಕ ಬುದ್ಧಿ, ಪಾಪ ಬುದ್ಧಿ ಇವು ಉಳಿಬಾರದು. ಅಬ್ಬ ಅಂತೂ ಹೋಗಿ ಬರಬೇಕಾಯ್ತು, ಹೋಗಿ ಬಂದು ಅಬ್ಬ ಒಂದು ಒಳ್ಳೆ ಕಾರ್ಯ ಮಾಡಿ ಮುಗಿಸಾಯ್ತು. ಯಾಕಪ್ಪ ಅದು ಉಳಿತು? ಅದು ಉಳಿತು ಅಂತಂದ್ರೆ ಅದು ಮೋಹದ ಪರಿಣಾಮ, ಮುಂದಿನ ಮೋಹಕ್ಕದ ಬೀಜ. ಇಷ್ಟು ವಿಚಾರಣೆ ತಿಳಿಸಿದ ನಂತರವೂ ಕೂಡ ಯೋವಸ್ತಿ ಯಾವನು ಅಸ್ತಿ ಇದೆ, ಏನು ಸದ್ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಇದೆ ಅಂತ ಯಾರಾದರೂ ಹೇಳಿದ್ಯಾ ಅಂದ್ರೆ ಅವರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಏನಂತೀವಿ, ತಸ್ಯ ಮೋಹ ನ ನಿರ್ಗತ. ಮೋಹವು ಅವನನ್ನು ಬಿಟ್ಟು ಇನ್ನೂ ಹೋಗಿಲ್ಲ. ಅರ್ಥಾತ್ ಗಾಢ ನಿದ್ರೆಯಲ್ಲಿ ಬ್ಲಾ ಬ್ಲಾ ಬ್ಲಾ ಬ್ಲಾ ಬ್ಲಾ ಅಂತ ಮಾತಾಡ್ತಾರೆ ನೋಡಿ ಕೆಲವು ಜನ ಜೊತೆ ಕುತ್ಕೊಂಡು ಬ್ಲಾ ಬ್ಲಾ ಬ್ಲಾ ಬ್ಲಾ. ಅದು ಯಾರು ವಿಚಾರವಾಗಿ ಮಾತಾಡ್ತಾರೋ ಅದರಲ್ಲಿ ಮೋಹ ಇರ್ತದೆ, ಗಾಢ ನಿದ್ರಾ ಇರ್ತದೆ, ಆದರೂ ಕನವರಿಸ್ತಾರೆ. ಹಾಗೆ ಇವರು ಗಾಢ ನಿದ್ರೆಯಲ್ಲಿ ಕನವರಿಸಿದಂತೆ ನಮಗೆಲ್ಲ ತಿಳಿದಿದೆ ನಾ ಬ್ರಹ್ಮನೇ, ಆದರೂ ಜಗತ್ತನ್ನು ಬಂದಿದೆ ಓಡ ಉಡುಪಿ ಇದ್ದಂತೆ. ಅಲ್ಪ ಸ್ವಲ್ಪ ಮೇಲುಕೋಟೆ ಕೂಡ ಕರ್ರೆ ಮತ್ತು ಪರ್ಣಕ ಹಿಂಗ ನೋಡ್ತಾನೆ, ಉಡುಪಿ ಅಂತ ಅಷ್ಟೇ ಹಿಂಗ ನೋಡ್ತಾನೆ. ಮಂಗಳೂರು ನಾವು ಉಡುಪಿ ಅಂತ ಯಾಕೆ ಕರಿತೀವಿ, ಉಡುಪಿ ಊರಿಗೆ ಉಡುಪಿ ಅಂತ ಕರೆಯೋದಿಲ್ಲ, ಆ ಉಡುಪಿ ಫಿಲಾಸಫಿ ಉಡುಪಿ ಅಂತ ಕರೀತಾರೆ. ಯಾರು ಕೇಳಿದ್ರು ಮನೆ ಸಿಕ್ಕಿದೆ ಅಂತ ಹೇಳಿದ್ರು, ಎಲ್ಲಿ ಸಿಕ್ಕಿದೆ ಅಂತ ಕೇಳಿದೆ. ಅವರು ತೊರವಿಗಲ್ಲಿಯಲ್ಲಿ, ತೊರವಿಗಲ್ಲಿ ಅಂತ ಒಂದಿದೆ ಹುಬ್ಬಳ್ಳಿಯಲ್ಲಿ, ತೊರವಿಗಲ್ಲಿಯಲ್ಲಿ ತೊರವಿಗಲ್ಲಿಯಲ್ಲಿ ತೊರವಿಗಲ್ಲಿ ಆ ತೊರವಿಗಲ್ಲಿಯಲ್ಲಿ ಸಿಕ್ಕಿದೆ ಅಂತ. ತೊರವಿಗಲ್ಲಿ ಅಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಆ ಓಡಿ ಪೂರ್ತಿ ಉಡುಪಿ ಉಡುಪಿ ಓಡಿನೇ ಸಿಗ್ಬೇಕಾದ ನಿಮ್ಗೆ, ಬೇರೆ ಯಾವ್ದು ಸಿಗ್ಲಿಲ್ಲ ಅಂತ. ನಾ ಇಲ್ಲ ಸ್ವಾಮಿ ಉಡುಪಿ ಅಲ್ಲ, ಉಡುಪಿ ಅಲ್ಲ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಹುಬ್ಬಳ್ಳಿಯಲ್ಲಿ ತೊರವಿಗಲ್ಲಿ ಇದೆ ಅಂತ ನಮ್ಗೆ ಗೊತ್ತು, ಅಲ್ಲಿ ರಾಘವೇಂದ್ರ ಮಠ ಅಂತ ಇದೆ ಅಂತ ಗೊತ್ತು, ಅಲ್ಲಿ ಇರೋದೆಲ್ಲರೂ ದ್ವೈತಿಗಳು ಅಂತ ಗೊತ್ತು, ಆ ದ್ವೈತಿಗಳಿದ್ದ ಜಾಗ ಅವನು ನಾವು ಉಡುಪಿ ಅಂತ ಕರಿತೀವಿ, ಅದಕ್ಕೆ ನೀವು ಉಡುಪಿ ಅವ್ರು ಸಿಗ್ತಾ ಅಂತ ಕೇಳ. ಆವಾಗ ಅವ್ರಿಗೆ ಎಚ್ಚರ ಆಗ್ತದೆ ನಾವು ಸ್ಮಾರಕರು ಅಂತ, ಆವಾಗ ಎಚ್ಚರ ನೀವು ಏನು ಎಷ್ಟು ತಿಳಿಸಿ ಹೇಳಿ ಎಲ್ಲ ಮಾಡಿ ಮುಗಿಸಿದ ನಂತರ ಆದರೂ ಸ್ವಾಮಿ ನೀವೇನೇ ಹೇಳಿ, ವಿಷ್ಣು ವಿಷ್ಣುನ ಜೀವ ಜೀವ ನಾನು ದೇವ. ಆ ವೈಕುಂಠಕ್ಕೆ ನಾವು ಹೋಗಬೇಕಾಗ್ತದೆ, ಆದ್ದರಿಂದ ಇವರೆಲ್ಲ ಮಿಥ್ಯಾಲೋಕದಲ್ಲಿ ಸತ್ಯದ ಶಬ್ದವನ್ನು ಬರಬಡಿಸ್ತಾ ಇರ್ತಾರೆ, ಕನವರಿಸ್ತಾ ಇರ್ತಾರೆ. 69 ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ, ಶೌತಿ ಕೃತೆ ಸರ್ವನಿಷ್ಠಾ ವರಿಷ್ಠಾ, ತಸ್ಮಾದೇತದ್ ಬ್ರಹ್ಮ ಮಾತ್ರಂ ಹಿ ವಿಶ್ವಂ, ನಾಧಿಷ್ಠಾನಾದ್ ಭಿನ್ನಕಾರೋಪಿ ತಸ್ಯ. ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ, ಸೌತಿ ಬ್ರೂತೆ ಸರ್ವ ಅಧಿಷ್ಠಾನ ಭಿನ್ನ ಕಾರೋಪಿತಸ್ಯ ಸವಿತಾ ಭಗಿನಿ ಬ್ರಹ್ಮ ಹೇಳ ಬ್ರಹ್ಮ ಈಗ ಹಿಂದಿ ಶ್ಲೋಕ ಹೇಳಿ ಈ ಶ್ಲೋಕ ಹೇಳಬೇಕು. ಹಾಗ ಶುಭ ಕೊನೆ ಯೋಗೇಶ್ ಅಂತ ಪ್ರಶ್ನೆ ಬಂದಾಗ ನೀವು ಬಾಯಿಂದ ಅ ಅಂತ ಸಪ್ರೇಟ್ ಆಗಿ ಹೇಳಲೇಬೇಕು ಅಂತ ಏನು ನಿಯಮ ಇಲ್ಲ. ಹೇಳಬೇಕಂದ್ರೆ ಸ್ಪಷ್ಟವಾಗಿ ಹೇಳ್ರಿ, ಸ್ಪಷ್ಟವಾಗಿ ಹೇಳೋದು ನನಗೆ ಶೌತಿ ಭೂತೆ ಅಥರ್ವನಿಷ್ಠ ಅವನಿಷ್ಠ ಹೇಳೋದಿದ್ರೆ ಸ್ಪಷ್ಟವಾಗಿ ಹೇಳಿ. ಹೇಳಲೇಬೇಕಂತ ಏನು ನಿಯಮ ಇಲ್ಲ, ಹೇಳದೆ ಹೋದ್ರೂ ನಡೀತದೆ. ಹೆಂಗೆ ಶೌತಿ ಭೂತೆ ಸರ್ವನಿಷ್ಠ ಸರ್ವನಿಷ್ಠ ವರಿಷ್ಠ ಅಕಾರ ಹೇಳಬೇಕಂತ ಏನು ನಿಯಮ ಇಲ್ಲ, ಹೇಳಿದ್ರೆ ಸ್ಪಷ್ಟವಾಗಿ ಹೇಳ್ರಿ, ಹೇಳದೆ ಹೋದ್ರು ನಡೀತದೆ. ತಸ್ಮಾದೇ ಅಂತ ಹೇಳಿ ಸ್ನಾಧಿಷ್ಠಾನ ಸುಜಾತ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ, ಚಂದ ಹೇಳಿ ಕಲಿಬೇಕು ಅವರು. ಬ್ರಹ್ಮೈವೇದಂ ವಿಶ್ವಮಿತ್ಯೇವ ವಾಣಿ ಶೌತಿ ಭೂತೆ ಸರ್ವನಿ